ಮಣ್ಣಿನಲ್ಲಿ ಅವೇನಾಗ್ತವೆ, ಕರಗಿ ನೀರಿನ ಜೊತೆ ಬಸ್ತು ಹೋಗೋದ್ರಿಂದ ಈ ಜೇಡಿ ಕಣಗಳಲ್ಲಿ ಜಲಜನಕ ಹೈಡ್ರೋಜನ್ ಅಂತ ಹೇಳ್ತೀವಿ, ಆ ಅಯಾನ್ ಜಾಸ್ತಿ ಆಗೋದ್ರಿಂದ ಈ ಹುಳಿ ಮಣ್ಣು ಉಗಮ ಆಗುತ್ತೆ. ಅದ್ರ ಜೊತೆಗೆ ಈ ತಾಯಿ ಬಂಡೆಗಳು ಅಂತ ಕರಿತೀವಿ, ಅಂದ್ರೆ ಯಾವ್ದು ರಾಕ್ಸ್ ಇಂದ ಮಣ್ಣು ಡೆವಲಪ್ ಆಗಿರುತ್ತೆ ಅನ್ನೋದ್ರ ಮೇಲೆ, ಆ ತಾಯಿ ಬಂಡೆಗಳು ಆಮ್ಲೀಯ ಗುಣ ಹೊಂದಿದ್ರೆ ಅಂತ ಕಡೆನೂ ಸಹ ನಾವು ಈ ಆಮ್ಲೀಯ ಮಣ್ಣನ್ನ ನೋಡಬಹುದು. ಯಾವ್ದಪ್ಪ ಅಂತಂದ್ರೆ ಈ ಗ್ರಾನೈಟ್ ಇಂದೆಲ್ಲ ಮಣ್ಣು ಡೆವಲಪ್ ಆಗಿರುತ್ತಲ್ವಾ, ಸಾಯಿಲ್ ಡೆವಲಪ್ ಆಗಿರೋದ್ರಿಂದ ಅಂತ ಕಡೆನೂ ನಾವು ಆಮ್ಲೀಯ ಮಣ್ಣನ್ನ ನೋಡಬಹುದು. ಅದ್ರ ಜೊತೆಗೆ ನಾವು ಯೂಸ್ ಮಾಡ್ತಕ್ಕಂತ ಅಂದ್ರೆ ನಾವು ಬಳಸ್ತಕ್ಕಂತ ಅಮೋನಿಯಂ ಯುಕ್ತ ರಸಗೊಬ್ಬರಗಳನ್ನ ಜಾಸ್ತಿ ಬಳಸೋದ್ರಿಂದ ಸಹ ಈ ಆಮ್ಲೀಯ ಮಣ್ಣು ಉಂಟಾಗುತ್ತೆ. ಯಾವಾಗ ನಾವು ತಾತ್ವಿಕವಾಗಿ ಹೇಳೋದಾದ್ರೆ ಯಾವಾಗ ಮಣ್ಣಿನ ರಸಸಾರ 7ಕ್ಕಿಂತ ಕಡಿಮೆ ಇರುತ್ತೋ ಅಂತ ಮಣ್ಣನ್ನ ಆಮ್ಲೀಯ ಮಣ್ಣು ಅಂತ ಕರಿತಿದ್ವಿ. ಆದ್ರೆ ಯಾವಾಗ ಈ ರಸಸಾರ 6.5ಕ್ಕಿಂತ ಕಡಿಮೆ ಇರುತ್ತೋ ಆಗಷ್ಟೇ ಏನಾಗುತ್ತೆ, ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಅಂತಹ ಮಣ್ಣನ್ನ ನಾವು ಆಮ್ಲೀಯ ಮಣ್ಣು ಅಂತ ಪರಿಗಣಿಸ್ತೀವಿ ಸರ್. ಈ ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾದ ಗುಣಗಳನ್ನ ಈ ಮಣ್ಣು ಹೊಂದಿರುತ್ತೆ ಅಂತೀರಾ? ಈ ಮಣ್ಣಲ್ಲಿ ರಸಸಾರ 6ಕ್ಕಿಂತ ಆಗ್ಲೇ ಹೇಳ್ದಾಗೆ 6.5ಕ್ಕಿಂತ ಕಡಿಮೆ ಇರುತ್ತೆ ಸರ್. ಅದ್ರ ಜೊತೆಗೆ ಯಾವಾಗ ಇದು 6.5ಕ್ಕಿಂತ ಕಡಿಮೆ ಆಗುತ್ತೋ ಆವಾಗ ಈ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಸ್ಯಗಳಿಗೆ ದೊರೆಯೋಕಂತ ರಂಜಕ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಅಂತ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಲಘು ಪೋಷಕಾಂಶಗಳು, ಸಸ್ಯಗಳಿಗೆ ಬೇಕಾದ ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಅಲ್ಯೂಮಿನಿಯಂ ಇರ್ಬೋದು, ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ಅವೆಲ್ಲ ಏನಾಗ್ತವೆ ಸಸ್ಯಗೆ ನಂಜಾಗ್ತವೆ. ನಂಜಾಗೋದ್ರೆ ಮೀನ್ಸ್ ಯಾವಾಗಾದ್ರೂ ಪ್ರಮಾಣ ಮಿತಿ ಮೀರಿ ಜಾಸ್ತಿ ಇರುತ್ತೋ ಅಂತ ಕಡೆ ಅವು ಸಸ್ಯಗಳ ಬೆಳವಣಿಗೆಗೆ ನಂಜಾಗುತ್ತೆ. ಅವಾಗ ಬೆಳವಣಿಗೆ ಕುಂಠಿತವಾಗುತ್ತದೆ, ರೂಟ್ ಡೆವಲಪ್ಮೆಂಟ್ ಅಂತ, ಬೇರುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದರಿಂದ ಹೆಚ್ಚು ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಜೊತೆಗೆ ಇಳುವರಿ ಕಡಿಮೆ ಇರುತ್ತೆ ಅಂತ ಜಾಗದಲ್ಲಿ. ಜೊತೆಗೆ ಈ ಹುಳಿ ಮಣ್ಣಿನ ಈ ಸುಧಾರಣೆಗಳನ್ನ ಯಾವ ರೀತಿ ರೈತರು ಮಾಡ್ಕೋಬೇಕು ಅಂತ ಹೇಳ್ತೀರಿ? ಈ ಹುಳಿ ಮಣ್ಣಿನ ಸುಧಾರಣೆಗೆ ಮಣ್ಣು ಪರೀಕ್ಷೆ ಮಾಡಿಸಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವೇನ್ ಹೇಳ್ತೀವಿ, ಕೃಷಿ ಸುಣ್ಣನ ನಾವು ರೆಕಮೆಂಡ್ ಮಾಡ್ತೀವಿ. ಕೃಷಿ ಸುಣ್ಣ ಹಾಕಿ ಅಂತ ಹೇಳ್ತೀವಿ, ಆಮ್ಲೀಯತೆ ಎಷ್ಟು ಪ್ರಮಾಣದಲ್ಲಿರುತ್ತೋ ಆಮ್ಲೀಯತೆ ಆಧಾರದ ಮೇಲೆ ನಾವು ಕೃಷಿ ಸುಣ್ಣದ ಪ್ರಮಾಣವನ್ನ ಹೇಳ್ತೀವಿ. ಈ ಕೃಷಿ ಸುಣ್ಣದ ಪ್ರಮಾಣನ ಹೇಳ್ಬೇಕಾದ್ರೆ ಆ ಕೃಷಿ ಸುಣ್ಣ ಯಾವ ಪದಾರ್ಥಗಳು ನಮ್ಮ ಹತ್ರ ಇರುತ್ತೋ ಅದ್ರ ಮೇಲೆ ನಾವು ಪ್ರಮಾಣನ ನಿರ್ಧಾರ ಮಾಡ್ತೀವಿ. ನಾವು ನಾರ್ಮಲಿ ರೆಕಮೆಂಡ್ ಮಾಡೋದು ಆದ್ರೆ ಕೃಷಿ ಸುಣ್ಣ ಅಂತ ಹೇಳ್ತೀವಿ, ಸುಟ್ಟ ಸುಣ್ಣ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೋನೇಟ್ ಸಿಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ. ಮತ್ತೆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಸ್ಲಡ್ಜ್ ಮತ್ತೆ ಬೇಸಿಕ್ ಸ್ಲಾಗ್ ಇಂಥ ಮೆಟೀರಿಯಲ್ಗಳೆಲ್ಲ ಸಿಗುತ್ತೆ. ಇವೆಲ್ಲನೂ ನಾವು ಸಹ ಕೃಷಿ ಸುಣ್ಣವಾಗಿ ಅಂದ್ರೆ ಕೃಷಿ ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡೋಕೆ ನಾವು ಇವೆಲ್ಲ ಪದಾರ್ಥಗಳನ್ನು ಬಳಸಬಹುದಾಗಿರುತ್ತೆ. ನಾವು ಆದ್ರೆ ಜಾಸ್ತಿ ರೆಕಮೆಂಡ್ ಮಾಡೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಈಗೆಲ್ಲ ಆದ್ರೆ ಡೋಲೋಮೈಟ್ ಸಿಗುತ್ತೆ ಅನ್ನೋದಾದ್ರೆ ಅದನ್ನು ತುಂಬಾ ಉತ್ತಮವಾದಂತಹ ಒಂದು ಸುಣ್ಣದ ಪದಾರ್ಥ ಆಗಿರುತ್ತೆ ಸರ್. ಜೊತೆಗೆ ಈ ಸುಣ್ಣ ಅಂತ ಹೇಳಿದ್ರಿ ಮೇಡಮ್, ಈ ಸುಣ್ಣದಲ್ಲಿ ಇರ್ತಕ್ಕಂತಹ ಪದಾರ್ಥಗಳು ಮುಖ್ಯವಾದ ಗುಣಲಕ್ಷಣಗಳು ಏನೇನಿರುತ್ತೆ ಅಂತ ಹೇಳ್ತೀರಿ? ನಾವು ಕೃಷಿ ಸುಣ್ಣ ಹಾಕಿ ಅಂತ ಹೇಳಿದ್ವಲ್ಲ, ಆ ಕೃಷಿ ಸುಣ್ಣದ ಗುಣಲಕ್ಷಣ ಹೇಗಪ್ಪ ಇರಬೇಕು ಅಂತಂದ್ರೆ, ಅವು ಸಣ್ಣ ಪ್ರಮಾಣದಲ್ಲಿ ಕ್ಷಾರೀಕರಿಸುವ ಗುಣವನ್ನು ಹೊಂದಿರಬೇಕು. ನಾವು ಹೇಳಿದ್ವಿ ಆಮ್ಲೀಯತೆ ಜಾಸ್ತಿ ಇರುತ್ತೆ ಅಂತ, ಆಮ್ಲೀಯತೆನ ಕಡಿಮೆ ಮಾಡಬೇಕು ಅಂದ್ರೆ ಕ್ಷಾರೀಕರಿಸುವಂತಹ ಗುಣ ಇರಬೇಕು. ನಾವು ಹಾಕಿದಂತ ಪದಾರ್ಥ ಜಾಸ್ತಿ ಬೇಗ ರಿಯಾಕ್ಟ್ ಆಗಿ ನಾವು ಏನಾದ್ರೂ ಅದು ಕ್ಷಾರೀಯತೆ ಮಾಡಿದ್ರೆ ಅದೇನಾಗುತ್ತೆ, ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾವಾಗ ಸಣ್ಣ ಪ್ರಮಾಣದಲ್ಲಿ ಕ್ಷಾರೀಕರಿಸುವ ಗುಣ ಹೊಂದಿರುತ್ತೋ ಅಂತಹ ಸುಣ್ಣದ ಪದಾರ್ಥಗಳು ಉತ್ತಮ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಹೆಚ್ಚಾಗಿರಬೇಕು. ಅದ್ರ ಜೊತೆಗೆ ಸೋಡಿಯಂ ಅಂಶ ಏನಿರಬೇಕು ಕಡಿಮೆ ಇರಬೇಕು ಅಂತ ಗುಣಲಕ್ಷಣ ಇರಬೇಕು. ಅದ್ರ ಜೊತೆಗೆ ಇವು ಮಣ್ಣಿನ ರಚನೆಯ ಮೇಲೆ ಉತ್ತಮ ಪರಿಣಾಮ ಬೀರಬೇಕು. ನಾವು ಆಗ್ಲೇ ಹೇಳಿದ್ವಿ ಕ್ಯಾಲ್ಸಿಯಂ ಇರುತ್ತೆ ಜಾಸ್ತಿ ಅಂತ. ಕ್ಯಾಲ್ಸಿಯಂ ಜಾಸ್ತಿ ಇದ್ದಾಗ ಮಣ್ಣಿನ ರಚನೆ ಅಂದ್ರೆ ವಾಟರ್ ಸ್ಟೇಬಲ್ ಅಗ್ರಿಗೇಟ್ಸ್ ಇರ್ಬೋದು, ಮಣ್ಣಿನ ರಚನೆಯ ಗುಣಲಕ್ಷಣ ಏನಾಗುತ್ತೆ ಉತ್ತಮಗೊಂಡಿರುತ್ತೆ. ಅಂತ ಕ್ಯಾಲ್ಸಿಯಂ ಹೆಚ್ಚಿರ್ತಕ್ಕಂಥ ಪದಾರ್ಥಗಳನ್ನ ಬಳಸಬೇಕಾಗಿರುತ್ತೆ. ಜೊತೆಗೆ ಕಡಿಮೆ ದರದಲ್ಲಿ ಮತ್ತೆ ಸುಲಭವಾಗಿ ರೈತರಿಗೆ ಇದು ಲಭ್ಯವಾಗಿರಬೇಕು, ಸುಲಭವಾಗಿ ಬಳಸುವಂತದ್ದಾಗಿರಬೇಕು. ಜೊತೆಗೆ ಕಡಿಮೆ ದರದಲ್ಲಿ ಸಿಕ್ಕುವಂತ ಪದಾರ್ಥಗಳಾಗಿದ್ರೆ ಉತ್ತಮ. ಅದ್ರ ಜೊತೆಗೆ ಇದು ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರುವಂತ ಪದಾರ್ಥಗಳಾಗಿರಬಾರದು. ಆಗಷ್ಟೇ ಏನಿರುತ್ತೆ, ಇದು ಕೃಷಿ ಸುಣ್ಣ ಅಂತ ಅನ್ಸ್ಕೊಳ್ಳೋದು. ಕೃಷಿ ಸುಣ್ಣವನ್ನ ಬಳಸಬೇಕು ಈ ಒಂದು ಹುಳಿ ಮಣ್ಣಿನ ಸುಧಾರಣೆಯಲ್ಲಿ ಅಂತ ಹೇಳಿದ್ರೆ, ಈ ಒಂದು ಬಳಸೋದ್ರಿಂದ ಆಗ್ತಕ್ಕಂತಹ ಪ್ರಯೋಜನಗಳ ಬಗ್ಗೆ ಏನ್ ಹೇಳ್ತೀರಾ? ಏನಾಗುತ್ತೆ, ಆಗ್ಲೇ ಹೇಳಿದೆ ರಸಸಾರ ಹೆಚ್ಚು ಮಾಡಲು ಸಹಕಾರ ಆಗುತ್ತೆ. ಅದ್ರ ಜೊತೆಗೆ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅನ್ನು ಸಹ ಏನ್ ಮಾಡುತ್ತೆ, ಇವು ಒದಗಿಸುತ್ತೆ ಬೆಳವಣಿಗೆಗೆ. ಅದ್ರ ಜೊತೆಗೆ ಇತರ ಪೋಷಕಾಂಶಗಳ ದೊರೆಯುವಿಕೆಯನ್ನು ಏನಾಗುತ್ತೆ ಮಣ್ಣಿನಲ್ಲಿ ಉತ್ತಮವಾಗುತ್ತೆ. ಯಾವಾಗ ಅಸಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೋ, ಮೀನ್ಸ್ ಅಸಿಡಿಟಿ ಕಡಿಮೆ ಆದಾಗ ಏನಾಗುತ್ತೆ, ಬೇರೆ ಪೋಷಕಾಂಶಗಳು ನಾವು ಆಗ್ಲೇ ಮೆನ್ಷನ್ ಮಾಡಿದ್ವಿ, ಕಬ್ಬಿಣ, ಮ್ಯಾಂಗನೀಸ್, ಟಾಕ್ಸಿಸಿಟಿ, ಅದ್ರ ನಂಜುಕಾರತೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಈ ಪೊಟ್ಯಾಷಿಯಂ ಅವೈಲೆಬಿಲಿಟಿ, ರಂಜಕದ ಅವೈಲೆಬಿಲಿಟಿ ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅವೈಲೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ರಸಸಾರ ತಟಸ್ಥ ಸ್ಥಿತಿಗೆ ಬರ್ತಾ ಇರುತ್ತೋ ಅವಾಗ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆನೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಅಸಿಡಿಕ್ ಸಾಯಿಲ್ ಅಂದ್ರೆ ಆಮ್ಲೀಯ ಮಣ್ಣಲ್ಲಿ ಈ ಗೊಬ್ಬರ ಕೊಳೆಯುವಿಕೆನೂ ಸಹ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಯಾವಾಗ ನಾವು ಅಸಿಡಿಟಿನ ತಟಸ್ಥ ಸ್ಥಿತಿಗೆ ತರ್ತೀವೋ ಅವಾಗ ಸಾವಯವ ಪದಾರ್ಥಗಳ ಕೊಳೆಯುವಿಕೆನೂ ಸಹ ಜಾಸ್ತಿ ಆಗುತ್ತೆ. ಇದು ಇಳುವರಿಯ ಮೇಲೆ ಗಣನೀಯವಾದ ಪರಿಣಾಮವನ್ನು ಬೀರುತ್ತೆ ಸರ್. ಇದ್ರ ಜೊತೆಗೆ ಈ ಕೃಷಿ ಸುಣ್ಣನ ನಾವು ಹೇಳ್ತೀವಿ ಹಾಕಿ ಹಾಕಿ ಅಂತ ಹೇಳ್ತೀವಿ, ಯಾವ ಸಮಯದಲ್ಲಿ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಹಾಕಿದ ಮೇಲೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅನ್ನೋದು ನೋಡೋದಾದ್ರೆ, ನಾ ಈ ಕೃಷಿ ಸುಣ್ಣವನ್ನ ಬಿತ್ತುವುದಕ್ಕಿಂತ ಒಂದು ಮೂರ್ನಾಲ್ಕು ವಾರ ಮುಂಚಿತವಾಗಿ ಬಳಸಬೇಕು. ಅದ್ರ ಜೊತೆಗೆ ಇದನ್ನು ಎಷ್ಟು ನುಣುಪಾಗಿ ಪುಡಿ ಮಾಡೋಕ್ಕಾಗುತ್ತೋ ಅಷ್ಟು ಪುಡಿಯನ್ನಾಗಿ ಮಾಡಿ ಮಣ್ಣಿನ ಮೇಲೆ ಹರಡಬೇಕು. ಎಷ್ಟು ನುಣುಪಾಗಿರುತ್ತೋ ಅಷ್ಟು ನಮ್ಗೆ ಒಳ್ಳೆ ಪರಿಣಾಮ ನಮ್ಗೆ ಆ ಕೃಷಿ ಸುಣ್ಣದಿಂದ ಸಿಗುತ್ತೆ. ಈ ಸುಣ್ಣವನ್ನು ಮಣ್ಣಿನಲ್ಲಿ ಯಾವಾಗ ತೇವಾಂಶ ಇರುತ್ತೋ ಅವಾಗ ಮಾತ್ರ ಹರಡಿ ಇದಾದ ಮೇಲೆ ಉಳುಮೆ ಮಾಡಬೇಕು. ಅವಾಗಷ್ಟೇ ಏನಾಗುತ್ತೆ, ಈ ಕೃಷಿ ಸುಣ್ಣ ಮಣ್ಣಿನ ಜೊತೆ ಸೇರ್ಕೊಳ್ಳುತ್ತೆ, ಸೇರಿ ಮಣ್ಣಿನ ರಸಸಾರನ ಕಡಿಮೆ ದ್ರಾವಣದಲ್ಲಿ ಕರಗುತ್ತೆ ಮಣ್ಣಿನ ದ್ರಾವಣದಲ್ಲಿ, ಆಮೇಲೆ ರಸಸಾರನ ತಟಸ್ಥ ಸ್ಥಿತಿಗೆ ತರಲು ಉಪಯುಕ್ತವಾಗುತ್ತೆ. ಈ ಕೃಷಿ ಸುಣ್ಣ ಬಳಸಿದ ಒಂದು ಮೂರರಿಂದ ನಾಲ್ಕು ವಾರದ ನಂತರ ಅಷ್ಟೇ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಅಥವಾ ಮಳೆ ಆಶ್ರಿತ ಪ್ರದೇಶದಲ್ಲ ಹೇಳೋದಾದ್ರೆ ಒಂದ್ ಎರಡರಿಂದ ಮೂರು ಮಳೆ ಆದ ಮೇಲೆ ನಾವು ಏನ್ ಮಾಡಬೇಕು, ಬೆಳೆ ಬಿತ್ತನೆ ಮಾಡೋಕೆ ಹೋಗ್ಬೇಕಾಗತ್ತೆ ಸರ್. ಈ ಹುಳಿ ಮಣ್ಣಿನಲ್ಲಿ ಅಂತ ಹೇಳಿದ್ರೆ ಮೇಡಮ್, ಇದರಲ್ಲಿ ಸುಣ್ಣದ ಬದಲು ಜಿಪ್ಸಮ್ ಅನ್ನು ಕೂಡ ಬಳಸಬಹುದು ಅಂತ ಹೇಳ್ತೀರಿ? ಇಲ್ಲ ಸರ್. ಯಾಕೆ ಅಂತಂದ್ರೆ ಹುಳಿ ಮಣ್ಣಿನಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತೆ, ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಸುಣ್ಣ ಹಾಕ್ತಿವಿ ಅಂತ ಹೇಳ್ತೀವಿ. ನಾವು ಜಿಪ್ಸಮ್ನ ಬಳಸೋದ್ರಿಂದ ಏನಾಗುತ್ತೆ, ಇನ್ನ ಅಸಿಡಿಟಿ ಕಡಿಮೆ ಆಗೋದ್ರ ಬದಲು ಅಸಿಡಿಟಿ ಜಾಸ್ತಿ ಆಗ್ಬಿಡುತ್ತೆ. ಏನ್ ಮಾಡ್ತಾರೆ ಕೆಲವು ರೈತರು, ನಾವು ಹೇಳಿರ್ತೀವಿ ಕೃಷಿ ಸುಣ್ಣ ಹಾಕಿ ಅಂತ, ಕೃಷಿ ಸುಣ್ಣ ಸಿಗ್ಲಿಲ್ಲ ಅದರಲ್ಲೂ ಕ್ಯಾಲ್ಸಿಯಂ ಇದೆ ಅಂತ ಜಿಪ್ಸಮ್ ಹಾಕಿದ್ರೆ ಅದರಲ್ಲಿ ಸಲ್ಫೇಟ್ ಅಯಾನ್ ಇರುತ್ತೆ, ಅದರಿಂದ ಅಸಿಡಿಟಿ ಕಡಿಮೆ ಆಗೋದ್ರ ಬದಲು ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಜಿಪ್ಸಮ್ನ ನಾವು ಅಸಿಡಿಕ್ ಸಾಯಿಲ್ ಅಥವಾ ಆಮ್ಲೀಯ ಮಣ್ಣಿಗೆ ರೆಕಮೆಂಡ್ ಮಾಡೋದಿಲ್ಲ ಸರ್. ಸುಣ್ಣದ ಬದಲು ಮೇಡಮ್ ಹೆಚ್ಚು ಕ್ಷಾರೀಕರಿಸತಕ್ಕಂತಹ ರಾಸಾಯನಿಕಗಳನ್ನ ಬಳಸಬಹುದು ಅಂತ ಹೇಳ್ತೀರಾ ಹೇಗೆ? ಇಲ್ಲ ಸರ್. ಹೆಚ್ಚು ಕ್ಷಾರೀಕರಿಸುವ ಪದಾರ್ಥಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಜೊತೆಗೆ ಸ್ವಲ್ಪ ಸೋಡಿಯಂ ಅಂಶನೂ ಜಾಸ್ತಿ ಇರುತ್ತೆ. ಸೋಡಿಯಂನ ನಾವು ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯ ವೃದ್ಧಿಸೋದ್ರ ಬದಲು ಇನ್ನ ಹಾಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಬೇಕಾದ್ರೆ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಕ್ಷಾರೀಕರಿಸುವಂತ ಅಂದ್ರೆ ನಿಧಾನವಾಗಿ ರಿಯಾಕ್ಟ್ ಮಾಡುವಂತಹ ಪದಾರ್ಥಗಳನ್ನ ಹೆಚ್ಚು ಬಳಸೋದ್ರಿಂದ ಮಣ್ಣಿನ ಆರೋಗ್ಯನ ಕಾಪಾಡಬಹುದು. ಅತಿ ಬೇಗವಾಗಿ ಕ್ಷಾರೀಕರಿಸುವಂತಹ ಪದಾರ್ಥಗಳನ್ನ ಬಳಸದೇ ಇರೋದು ಉತ್ತಮ ಅಂತ ಹೇಳ್ತೀವಿ. ಜೊತೆಗೆ ಮೇಡಮ್, ಮರಳು ಮಣ್ಣ ಆಗಿರ್ಬೋದು ಅಥವಾ ಜೇಡಿ ಮಣ್ಣಾಗಿರ್ಬೋದು, ಅದರಲ್ಲಿ ಹೆಚ್ಚು ಅದನ್ನ ಸುಣ್ಣವ ಬಳಸ್ತೀವಿ ಮತ್ತೆ ಈ ಮರಳು ಮಣ್ಣಿಗೆ ಕಡಿಮೆ ಸುಣ್ಣವನ್ನು ಬಳಸ್ತೀವಿ, ಏನಕ್ಕೋಸ್ಕರ ಅಂತ ಹೇಳ್ತೀವಿ? ಏನ ಹೇಳ್ತೀವಿ ಅಂತಂದ್ರೆ ಈ ಮರಳು ಮಿಶ್ರಿತ ಮಣ್ಣಿನಲ್ಲಿ ಏನಾಗಿರುತ್ತೆ, ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ತುಂಬಾನೇ ಕಡಿಮೆ ಇರುತ್ತೆ. ಅಂತ ಮಣ್ಣುಗಳಲ್ಲಿ ನಾವು ಕಡಿಮೆ ಪ್ರಮಾಣದ ಸುಣ್ಣ ಹಾಕೋದ್ರಿಂದನೇ ನಾವು ಆಮ್ಲೀಯತೆನ ಕಡಿಮೆ ಮಾಡಬಹುದು. ಈ ಜೇಡಿ ಕಣಗಳು ಎಲ್ಲಿ ಜಾಸ್ತಿ ಇರ್ತವೋ ಅಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ತುಂಬಾನೇ ಜಾಸ್ತಿ ಇರುತ್ತೆ. ಅಂತ ಕಡೆ ಏನ್ ಮಾಡ್ಬೇಕು, ನಾವು ಅಧಿಕ ಪ್ರಮಾಣದಲ್ಲಿ ಕೃಷಿ ಸುಣ್ಣನ ರೆಕಮೆಂಡ್ ಮಾಡ್ತೀವಿ. ಮರಳು ಮಿಶ್ರಿತ ಮಣ್ಣಿಗೆ ಕಂಪೇರ್ ಮಾಡಿದ್ರೆ ಜೇಡಿ ಮಿಶ್ರಿತ ಮಣ್ಣಿನಲ್ಲಿ ಜಾಸ್ತಿ ಪ್ರಮಾಣದ ಸುಣ್ಣವನ್ನ ಹಾಕಕ್ ಹೇಳ್ತೀವಿ ಸರ್. ಅದೇ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಇದ್ದಾಗ ಜಾಸ್ತಿ ಕ್ವಾಂಟಿಟಿ ಸುಣ್ಣ ಬೇಕಾಗತ್ತೆ. ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಮರಳು ಮಿಶ್ರಿತ ಮಣ್ಣಿಗೆ ಕಡಿಮೆ ಪ್ರಮಾಣದ ಸುಣ್ಣನ ಹೇಳ್ತೀವಿ ಸರ್. ಈ ಮಣ್ಣಿನಲ್ಲಿ ಈ ಸುಣ್ಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರ್ತಾರೆ ಕೆಲವು ರೈತರು, ನೀವು ಶಿಫಾರಸು ಮಾಡ್ದಂಗಿಂತ ಹೆಚ್ಚು ಮಾಡ್ತಾ ಇರ್ತಾರೆ, ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಏನ್ ಹೇಳ್ತೀರಿ? ಆಗ್ಲೇ ಹೇಳಿದ್ವಲ್ವ ಸರ್, ನಾವು ಕೃಷಿ ಸುಣ್ಣನ ಜೇಡಿ ಮಣ್ಣಿಗೆ ಇಷ್ಟ ಹಾಕಿ ಮರಳು ಮಿಶ್ರಿತ ಮಣ್ಣಿಗೆ ಕಡಿಮೆ ಹಾಕ್ಬೇಕು ಅಂತ. ಅವಾಗ ಏನ್ ಮಾಡ್ತಾರೆ ರೈತರು, ಕೃಷಿ ಸುಣ್ಣ ಹಾಕಕ್ ಹೇಳಿದಾರೆ ಅಂದ್ರೆ ನಾವು 100 ಕೆಜಿ ಹಾಕಿ ಅಂತ ಹೇಳಿದ್ರೆ ಅವ್ರು 200 ಕೆಜಿ ಹಾಕಿರ್ತಾರೆ. ಅವಾಗ ಏನಾಗುತ್ತೆ, ಜೊತೆಗೆ ಹಣದ ನಷ್ಟ ಆಗುತ್ತೆ. ಅಷ್ಟು ತಗೋಬೇಕು ಕೃಷಿ ಸುಣ್ಣನ ಅಂದ್ರೆ ಹಣದ ನಷ್ಟ ಆಗುತ್ತೆ. ಅದ್ರ ಜೊತೆಗೆ ಇಳುವರಿನೂ ಸಹ ಕುಂಠಿತವಾಗ್ತದೆ. ಯಾಕಂತಂದ್ರೆ ಯಾವಾಗ ಮತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಆಗ್ತಾ ಇರುತ್ತೋ ರಂಜಕದ ಅವೈಲೆಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಪೊಟ್ಯಾಷಿಯಂ ಕೊರತೆ ಉಂಟಾಗುತ್ತೆ, ಸೂಕ್ಷ್ಮಾಣುಜೀವಿಗಳ ಕೊರತೆ ಮೀನ್ಸ್ ಸೂಕ್ಷ್ಮ ಪೋಷಕಾಂಶಗಳಂತ ಹೇಳಿದ್ವಿ, ಜಿಂಕ್, ಐರನ್, ಮ್ಯಾಂಗನೀಸ್, ಅದರ ಅವೈಲಬಿಲಿಟಿನು ಸಹ ಕುಂಠಿತವಾಗ್ತಾ ಹೋಗುತ್ತೆ. ಯಾವಾಗ ನಾವ್ ಹೇಳಿದ್ವಿ ತಟಸ್ಥ ರಸಸಾರ ಇರಬೇಕು ಅಂತ, ತಟಸ್ಥ ರಸಸಾರಕ್ಕಿಂತ ಅವಾಗ ಏನಾಗತ್ತೆ, ಕ್ಷಾರೀಯ ಆಗ್ತಾ ಹೋಗ್ತಾ ಇರುತ್ತೆ ಮಣ್ಣು, ಅವಾಗ ಸೂಕ್ಷ್ಮಣುಜೀವಿಗಳ ಚಟುವಟಿಕೆ ಮತ್ತೆ ಕುಂಠಿತಗೊಳ್ಳುತ್ತೆ. ಜೊತೆಗೆ ಬಳಸಿದ ಗೊಬ್ಬರದ ಸಮರ್ಪಕ ಬಳಕೆನೂ ಸಹ ಆಗೋದಿಲ್ಲ. ಯಾವಾಗ ಸೂಕ್ಷ್ಮಣುಜೀವಿಗಳ ಕೊರತೆ ಉಂಟಾಗುತ್ತೆ, ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಸಮರ್ಪಕ ಬಳಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಸುಣ್ಣವನ್ನು ಸಣ್ಣ ಪ್ರಮಾಣದಲ್ಲಿ ನಾವು ಬಳಸೋದು ಒಳ್ಳೇದು. ಸಣ್ಣ ಪ್ರಮಾಣದಲ್ಲಿ ಬಳಸಿದಾಗ ಪ್ರತಿ ವರ್ಷ ಬಳಸೋದು ಒಳ್ಳೇದು. ಈ ದ್ವಿದಳ ಧಾನ್ಯ ಅಥವಾ ಎಣ್ಣೆಕಾಳುಗಳ ಬೆಳೆಗಳನ್ನ ಬೆಳೆಯೋದಾದ್ರೆ, ಆಮ್ಲೀಯ ಮಣ್ಣಲ್ಲಿ ನಾವು ಈ ಎಣ್ಣೆಕಾಳುಗಳು ಧಾನ್ಯ ಬೆಳೆಗಳು ಬೆಳೆಯೋದಾದ್ರೆ ಪ್ರತಿ ವರ್ಷ ಹಾಕೋದು ಒಳ್ಳೇದು. ಇಲ್ಲ ಬೇರೆ ಬೆಳೆಗಳಾದ್ರೆ 2 ವರ್ಷಕ್ಕೊಮ್ಮೆ ಶಿಫಾರಸು ಮಾಡಿದ ಕೃಷಿ ಸುಣ್ಣವನ್ನ ಹಾಕೋದು ಒಳ್ಳೇದು ಸರ್. ಕೆಲವರು ಏನ್ ಹೇಳಿದ್ದಾರೆ, ಬರೀ ಸುಣ್ಣ ಮಾತ್ರ ಹಾಕಬೇಕು ಅಂತ, ಅದ್ರ ಜೊತೆ ಗೊಬ್ಬರ ಕೂಡ ಕೊಡಬಹುದು ಅಂತ ಹೇಳ್ತೀರಾ? ಹೌದು ಸರ್, ಯಾವಾಗ ನಾವು ಕೃಷಿ ಸುಣ್ಣನ ಹಾಕ್ತಿವೋ ಅವಾಗ ರಸಸಾರ ತಟಸ್ಥ ಸ್ಥಿತಿಗೆ ಬರುತ್ತೆ. ತಟಸ್ಥ ಸ್ಥಿತಿಗೆ ಬಂದಾಗ ಸೂಕ್ಷ್ಮಾಣುಜೀವಿಗಳ ಏನಾಗುತ್ತೆ, ಆಕ್ಟಿವಿಟಿ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ, ಸಸ್ಯಗಳ ಬೆಳವಣಿಗೆನೂ ಚೆನ್ನಾಗಾಗತ್ತೆ. ಯಾವಾಗ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿ ಆಗ್ತಿದೆ ಅನ್ನೋದಾದ್ರೆ, ಅವಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಹ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಮಣ್ಣಿನಲ್ಲಿ. ಮೀನ್ಸ್ ಅವಕ್ಕೆ ನೀಡ್ ಏನಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶನ ಕೊಡ್ಲಿಲ್ಲ ಅಂದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಅಷ್ಟು ಹೀರ್ಕೊಳ್ಳುತ್ತೆ, ಅವಾಗ ಆ ಮಣ್ಣಿನ ಫಲವತ್ತತೆ ಏನಾಗ್ತದೆ, ಕುಂಠಿತ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವಾಗ ಕೃಷಿ ಸುಣ್ಣನ ಉಪಯೋಗಿಸ್ತೀವೋ ಅವಾಗ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನ ಒಂದು 20-30 ದಿನ, ನಾವು ಏನು ಹೇಳಿದ್ದೀವಲ್ವಾ 20-30 ದಿನ ನಾಟಿ ಮಾಡೋಕೆ 3-4 ವಾರ ಮುಂಚೆ ಸುಣ್ಣ ಹಾಕ್ಬೇಕು ಅಂತ, ಆ 3-4 ವಾರ ಆದ್ಮೇಲೆ ನಾವೇನ್ ಶಿಫಾರಸು ಗೊಬ್ಬರ ಕೊಟ್ಟಿರ್ತೀವೋ ಅಷ್ಟನ್ನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಮಣ್ಣಿನ ಫಲವತ್ತತೆ ಕುಂಠಿತ ಆಗ್ತಾ ಹೋಗುತ್ತೆ. ಗೊಬ್ಬರ ಬಳಸದಿದ್ದರೆ ಮಣ್ಣಿನ ಪೋಷಕಾಂಶ ಕಡಿಮೆ ಆಗಿ ಮಣ್ಣಿನ ಫಲವತ್ತತೆ ಕುಂಠಿತ ಆಗುತ್ತೆ. ಆದ್ರಿಂದ ಗೊಬ್ಬರ ಬಳಸಲೇಬೇಕು ಸರ್. ಸಾವಯವ ಗೊಬ್ಬರ ಹಾಕಿದ್ರು ಸಹ ಏನಾಗುತ್ತೆ, ಅದ್ರ ಕೊಳೆಯುವಿಕೆನೂ ಸಹ ಜಾಸ್ತಿ ಆಗೋದ್ರಿಂದ ನಾವು ಗೊಬ್ಬರ ಬಳಸೋದು ಒಳ್ಳೇದು ಸರ್. ಇಷ್ಟೆಲ್ಲ ನೀವು ಮಣ್ಣಿನ ಒಂದು ಸಂರಕ್ಷಣೆ ಜೊತೆಗೆ ಇದರ ಒಂದು ನಿರ್ವಹಣೆ, ಈ ಫಲವತ್ತತೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋತಾ ಹೋಗ್ಬೇಕು ಅಂತ ಹೇಳ್ತೀರಿ? ನಾನು ಆವಾಗಲೇ ಹೇಳಿದೆ, ಕೃಷಿ ಸುಣ್ಣನ ಅಗತ್ಯ ಪ್ರಮಾಣದಲ್ಲಿ ಅಷ್ಟೇ ಬಳಸಬೇಕು. ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ರು ತೊಂದರೆ ಆಗುತ್ತೆ. ಕೃಷಿ ಸುಣ್ಣ ಹಾಕಿದಾಗ ಪೋಷಕಾಂಶಗಳ ನಿರ್ವಹಣೆನೂ ಮಾಡಬೇಕು, ಇಲ್ಲಾಂದ್ರೆ ಭೂಮಿ ಬರಡಾಗೋಗುತ್ತೆ. ಒಂದು ಗಾದೆ ಮಾತಿದೆ, ಸುಣ್ಣದ ಮೇಲೆ ಸುಣ್ಣವ ಹಾಕಿ ಗೊಬ್ಬರವಿಲ್ಲದಿದ್ದರೆ ಅಬ್ಬರದ ಬೆಳೆ ತೆಗೆದರೆ ಭೂಮಿ ಬರಡಾಗುತ್ತದೆ ಎಂಬ ಮಾತು ನಮ್ಗಾಲೆ ಗೊತ್ತಿದೆ. ಅದ್ರ ಜೊತೆಗೆ ಇನ್ನು ಇಂಗ್ಲಿಷಲ್ಲಿ ನೋಡೋದಾದ್ರೆ, ಬರೀ ಸುಣ್ಣದ ಬಳಕೆಯಿಂದ ಅಪ್ಪನಿಗೆ ಲಾಭ ಮಗನಿಗೆ ನಷ್ಟ ಅಂತ ಹೇಳ್ತೀವಿ. ಅಂದ್ರೆ ನಾವಿವಾಗ ಕೃಷಿ ಸುಣ್ಣ ಹಾಕಿದ್ರೆ ಇವು ಬೆಳೆ ಚೆನ್ನಾಗಿ ಬರೋದು, ಆದ್ರೆ ಭೂಮಿಯ ಫಲವತ್ತತೆ ಏನಾಗುತ್ತೆ, ಹಾಳಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಮಣ್ಣಿನ ಫಲವತ್ತತೆ ನಿರ್ವಹಣೆ ಮಾಡಬೇಕಾದ್ರೆ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಹಾಕುವುದಾದ್ರೆ ಏನ್ ಮಾಡ್ಬೇಕು, ತುಂಬಾ ಕಂತುಗಳಲ್ಲಿ ಹಾಕ್ಬೇಕು. ಯಾಕಂದ್ರೆ ಉಳಿ ಮಣ್ಣು ಆಗದೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಎಲ್ಲಿ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಇರುತ್ತೋ ಅಂತ ಕಡೆ ಆಗಿರುತ್ತೆ. ಅವಾಗ ಮಣ್ಣಿನ ಫಲವತ್ತತೆ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಸಾರಜನಕ ಗೊಬ್ಬರಗಳಾದ್ರೆ ಕಂತುಗಳಲ್ಲಿ ಕೊಡುವುದು ಉತ್ತಮ. ಇನ್ಕೆ ಇದ್ರ ರಂಜಕ ಗೊಬ್ಬರಗಳಲ್ಲಾದ್ರೆ ಯಾವ ಜಾಸ್ತಿ ಬೇಗ ಕರಗುವಂತ ಹೇಳೋದಾದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಟ್ರಿಪಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಡಯಮೋನಿಯಂ ಫಾಸ್ಫೇಟ್ ಇರ್ಬೋದು, ಅವೆಲ್ಲ ಏನಾಗುತ್ತೆ ಜಾಸ್ತಿ ಬೇಗ ಕರಗೋದ್ರಿಂದ ಬೇಗ ಮಣ್ಣಿನ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಅವೈಲೇಬಲ್ ಇಂದ ಅನ್ಅವೈಲೇಬಲ್ ಫಾರ್ಮ್, ದೊರಕುವ ಮಾದರಿಯಿಂದ ದೊರಕದಿರುವ ಮಾದರಿಗೆ ಕನ್ವರ್ಟ್ ಆಗೋದ್ರಿಂದ ಏನಾಗುತ್ತೆ, ಅದರ ಪ್ರಮಾಣ ಮಣ್ಣಿನಲ್ಲಿ ಕಡಿಮೆ ಆಗುತ್ತೆ, ಸಸ್ಯಗಳಿಗೆ ಒದಗುವ ಪ್ರಮಾಣ ಕಡಿಮೆ ಆಗೋದ್ರಿಂದ ಬೆಳವಣಿಗೆ ಕುಂಠಿತ ಆಗುತ್ತದೆ. ಅದಕ್ಕೆ ಈ ಆಮ್ಲೀಯ ಮಣ್ಣಿಗೆ ಸೂಕ್ತವಾದ ರಸಗೊಬ್ಬರಗಳು ಇರ್ತವೆ, ಈಗ ರಾಕ್ ಫಾಸ್ಫೇಟ್ ಅಂತ ಹೇಳ್ತೀವಿ. ಅವೇನಾಗುತ್ತವೆ, ಮಣ್ಣಿನಲ್ಲಿ ನಿಧಾನವಾಗಿ ಕರಗೋದ್ರಿಂದ ಸಸ್ಯಗಳಿಗೆ ತುಂಬಾ ದಿನ ಅವೈಲೇಬಲ್ ಆಗುತ್ತೆ ಆ ಪೋಷಕಾಂಶಗಳು ಅನ್ನೋದ್ರಿಂದ ಅಂತ ರಸಗೊಬ್ಬರಗಳನ್ನ ಉಪಯೋಗ ಮಾಡುವುದು ತುಂಬಾ ಉಪಯುಕ್ತ ಅಂತ ಹೇಳ್ತೀವಿ. ಇನ್ನು ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಮೀನ್ಸ್ ಪೊಟ್ಯಾಶಿಯಂನ ಕೊಡೋಕ್ಕೋಸ್ಕರ ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ನ ಉಪಯೋಗ ಮಾಡ್ತೇವೆ. ಈ ಆಮ್ಲೀಯ ಮಣ್ಣಲ್ಲಿ ನೀವೇನಾದ್ರೂ ಆಲೂಗೆಡ್ಡೆ ಬೆಳೆಯೋದಾದ್ರೆ, ಟೊಮೆಟೊ ಬೆಳೆಯೋದಾದ್ರೆ, ಪೈನಾಪಲ್ ಬೆಳೆಯೋದಾದ್ರೆ ಅಂತ ಕಡೆ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬದ್ದು ಪೊಟ್ಯಾಶಿಯಂ ಸಲ್ಫೇಟ್ ನ ಉಪಯೋಗ ಮಾಡುವುದು ತುಂಬಾನೇ ಒಳ್ಳೇದು. ಕ್ಲೋರೈಡ್ ಅಯಾನ್ ಎಲ್ಲಿ ಜಾಸ್ತಿ ಇರುತ್ತೋ ಅಂತ ಕಡೆ ಏನಾಗತ್ತೆ, ಈ ಒಣ ಪದಾರ್ಥಗಳ ಕ್ವಾಲಿಟಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಒಣ ಪದಾರ್ಥಗಳ ಮೇಲೆ ಹೆಚ್ಚು ಪರಿಣಾಮ ಬೀರಿ ಆ ಕೀಪಿಂಗ್ ಕ್ವಾಲಿಟಿ ಅಂತ ಏನ್ ಹೇಳ್ತೀವಿ, ಟೊಮೆಟೋದ ಇರ್ಬೋದು, ಆಲೂಗೆಡ್ಡೆದ ಇರ್ಬೋದು, ಪೈನಾಪಲ್ ಇರ್ಬೋದು, ಅದು ಹಾಳಾಗೋದ್ರಿಂದ ಅಂತ ಕಡೆ ನಾವು ಪೊಟ್ಯಾಶಿಯಂ ಕ್ಲೋರೈಡ್ ಯುಕ್ತದಕ್ಕಿಂತ ಪೊಟ್ಯಾಶಿಯಂ ಸಲ್ಫೇಟ್ ನ ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ತೀವಿ. ಸುಣ್ಣ ಮತ್ತು ಸಾವಯವ ಉಳಿಕೆಗಳನ್ನು ಧಾರಾಳವಾಗಿ ಬಳಸುವುದರಿಂದ ಲಘು ಪೋಷಕಾಂಶ ಕೊರತೆಯನ್ನು ಸಹ ನಾವು ನೀಗಿಸಬಹುದು. ಲಘು ಪೋಷಕಾಂಶಗಳ ಕೊರತೆ ಜೊತೆಗೆ ಲಘು ಪೋಷಕಾಂಶಗಳ ನಂಜುಕಾರಕತೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಮಾಲಿಬ್ಡಿನಮ್ ಕೊರತೆಯನ್ನು ಸಹ ಆಮ್ಲೀಯ ಮಣ್ಣಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋದ್ರಿಂದ ಈ ಮಣ್ಣಿನ ಫಲವತ್ತತೆಯನ್ನು ನಿರ್ವಹಣೆ ಮಾಡಬಹುದು. ಸರ್, ಇಷ್ಟೆಲ್ಲ ನಿರ್ವಹಿಸಿದ ನಂತರವಾಗಿ ಇದಕ್ಕೆ ಒಳ್ಳೆ ತಳಿಗಳ ಬಗ್ಗೆ ಮತ್ತೆ ಸೂಕ್ತವಾದ ಬೆಳೆಗಳ ಬಗ್ಗೆ ಯಾವ ರೀತಿ ಆಯ್ಕೆ ಮಾಡಿಕೊಂಡು? ಈ ಹುಳಿ ಮಣ್ಣಿಗೆ ಹೇಳೋದಾದ್ರೆ ನಾವು ಹೇಳೋ ಅಡಿಕೆ ಬೆಳಿತೀವಿ, ಕಾಳುಮೆಣಸು ಬೆಳಿತೀವಿ, ಕಾಫಿ ಬೆಳೀತಾರೆ, ಅಂತ ಬೆಳೆಗಳೆಲ್ಲ ಈ ಆಮ್ಲೀಯತೆಗೆ ಹೊಂದ್ಕೊಳ್ಳುವಂತ ಬೆಳೆಗಳಾಗಿದ್ವು. ಅದ್ರ ಜೊತೆಗೆ ಈ ಭತ್ತ ಬೆಳೆಯೋದ್ರಿಂದ ಸಹ ನಾವು ಈ ಆಮ್ಲೀಯ ಮಣ್ಣಿನ ಅಡ್ಡ ಪರಿಣಾಮದಿಂದ ಹೊರಬರ್ಬೋದು. ಯಾಕಂತಂದ್ರೆ ಭತ್ತ ಬೆಳಿಬೇಕಾದ್ರೆ ನಾವು ನೀರನ್ನ ನಿಲ್ಸೇ ಇರ್ತೀವಿ. ಆ ನೀರ್ ನಿಲ್ಸೋದ್ರಿಂದ ಏನಾಗುತ್ತೆ, ಮಣ್ಣಿನ ರಸ ಸಹ ತಟಸ್ಥ ಸ್ಥಿತಿಯತ್ತ ಮರಳೋದ್ರಿಂದ ಸೊ ಆ ಭತ್ತ ಬೆಳೆಯೋದ್ರಿಂದ ಈ ಹುಳಿ ಮಣ್ಣಿನ ಅಡ್ಡ ಪರಿಣಾಮದಿಂದ ಹೊರಗಡೆ ಬರ್ಬೋದು. ಅದ್ರ ಜೊತೆಗೆ ಟೀ, ಶೇಂಗಾ, ಓಟ್ಸ್ ಮತ್ತೆ ಆಲೂಗೆಡ್ಡೆ ಜೊತೆಗೆ ತೃಣಧಾನ್ಯಗಳಂತ ಏನ್ ಕರಿತೀವಿ ಅಂತ ಧಾನ್ಯಗಳನ್ನು ಸಹ ನಾವು ಈ ಮಣ್ಣಿನಲ್ಲಿ ಬೆಳಿಬಹುದಾಗಿದೆ. ಒಳ್ಳೇದು ಮೇಡಮ್. ತಾವು ಇದುವರೆಗೂ ಕೃಷಿಯಲ್ಲಿ ಸಮಸ್ಯಾತ್ಮಕ ಹುಳಿ ಮಣ್ಣಿನ ಸುಧಾರಣೆ ಮಾಡಿಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿಯಲ್ಲಿ ಸಮಸ್ಯಾತ್ಮಕ ಹುಳಿ ಮಣ್ಣಿನ ಸುಧಾರಣೆ ಈ ಕುರಿತು ಶಿವಮೊಗ್ಗದ ಮಣ್ಣು ವಿಜ್ಞಾನ ವಿಭಾಗದ ಕೃಷಿ ವಿಜ್ಞಾನಿಯಾದ ಅಂಜಲಿ ಎಂಸಿಯವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಇನ್ನು ಮುಂದೆ ಕೇಳಿ ಕೃಷಿ ಮೇಳ ಈ ಕುರಿತು ಶಿವಮೊಗ್ಗದ ಕೆಳತಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕರಾದ ಡಾ ಕೆಟಿ ಗುರುಮೂರ್ತಿ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಹೇಳ್ಕೊಂತ ನಾನು ಡಾಕ್ಟರ್ ಕೆಟಿ ಗುರುಮೂರ್ತಿ ಅಂತೇಳಿ ವಿಸ್ತರಣಾ ನಿರ್ದೇಶಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಿಮಗೆಲ್ಲ ತಿಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ 2024 ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕೃಷಿ ಮೇಳವನ್ನು ಇದೇ 18-21 ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೃಷಿ ಮೇಳದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮತ್ತು ತಾಂತ್ರಿಕ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷದ ಕೃಷಿ ಮೇಳದ ಧ್ಯೇಯವನ್ನು ನಾವು ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ರೈತರು, ರೈತ ಮಹಿಳೆಯರು, ರೈತ ಕಾರ್ಮಿಕರು ಮತ್ತು ಕಾರ್ಮಿಕರು ಮತ್ತೆಲ್ಲ ನಮ್ಮ ವಿಸ್ತರಣಾ ಕಾರ್ಯಕರ್ತರು ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಬಂಧಿತ ಎಲ್ಲ ಅಧಿಕಾರಿಗಳು ಈ ಮೇಳಕ್ಕೆ ತಮ್ಮ ಮಿತ್ರರೊಂದಿಗೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಕೃಷಿ ತೋಟಗಾರಿಕಾ ಮೇಳದ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಆಶಿಸುತ್ತೇನೆ. ಮತ್ತು ಈ ಕೃಷಿ ಮೇಳದಲ್ಲಿ ಮುಖ್ಯವಾಗಿ ವಿಶೇಷವಾಗಿ ನಾವು ರೈತರಿಗೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಏನು ನಾವು ಕೃಷಿ ವಿಜ್ಞಾನ ಮಾಡಿರುವ ಅದರಲ್ಲಿ ತಂತ್ರಜ್ಞಾನದ ಉದ್ಯಾನವನದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಜೊತೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಮತ್ತು ತೋಟಗಾರಿಕೆ ಬೆಳೆಗಳು, ಹೈನುಗಾರಿಕೆ ಮತ್ತು ವಿಶೇಷವಾಗಿ ಈ ವರ್ಷದ ಕೃಷಿ ಮೇಳದಲ್ಲಿ ಕೀಟ ಪ್ರಪಂಚ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಸಿರಿಧಾನ್ಯಗಳು ಮತ್ತು ಮೌಲ್ಯವರ್ಧನೆ ಬಗ್ಗೆ ತಾಂತ್ರಿಕತೆ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಅಫ್ಕೋರ್ಸು, ಆದರೆ ಹಿಂದಿನ ದಿನಗಳಲ್ಲಿ ಮಳೆ ಕಡಿಮೆ ಇತ್ತು. ಆ ನಿಟ್ಟಿನಲ್ಲಿ ಮಳೆ ಕಡಿಮೆ ಆದಾಗ ನಾವು ಯಾವ ರೀತಿ ನಾವು ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಹಂಗೆ ಮುಖ್ಯವಾಗಿ ಗೋಡಂಬಿ ಬೆಳೆ ಇರುವುದು ಆ ಬಗ್ಗೆ ಪ್ರತ್ಯಕ್ಷ ಮತ್ತು ಸಂರಕ್ಷಣೆ ಮೌಲ್ಯವರ್ಧನೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮತ್ತು ಸಾವಯವ ಕೃಷಿ, ಅಣಬೆ ಬೇಸಾಯ ಮತ್ತು ಪಶು ಸಂಗೋಪನೆ, ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯು ಸಹ ಕಡಿಮೆ ಆಗ್ತಿದೆ, ಆ ನಿಟ್ಟಿನಲ್ಲಿ ಅದರೂ ಸಹ ಒತ್ತು ಕೊಡ್ತಾ ಇದ್ದೀವಿ. ಮತ್ತು ಮೀನುಗಾರಿಕೆಯ ಬಗ್ಗೆ ತಂತ್ರಜ್ಞಾನಗಳು, ಹವಾಮಾನ ಆಧಾರಿತ ಕೃಷಿ ಬಗ್ಗೆನೂ ಮಾಹಿತಿಯನ್ನು ಕೊಡ್ತಾಯಿದ್ದೀವಿ. ಈಗ ನೋಡಿ, ಈ ವರ್ಷ ಮಳೆ ಜಾಸ್ತಿ ಆಯಿತು, ಹಿಂದಿನ ವರ್ಷ ಮಳೆ ಜಾಸ್ತಿ ಇಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ಮಳೆ ಏರುಪೇರಾದಾಗ, ಹವಾಮಾನ ವೈಪರ್ಯ ಆದಾಗ ನಾವು ಯಾವ್ಯಾವ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು ಸಹ ತಂತ್ರಜ್ಞಾನವನ್ನು ಮಾಹಿತಿಯನ್ನು ಕೊಡುವಂಥದ್ದು. ಮತ್ತು ಸಮಗ್ರ ಜಲಯಾನ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ಇದ್ದೀವಿ. ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಸಹ ಮಾಹಿತಿ, ಕೃಷಿ ಪತ್ತು ಪ್ರದರ್ಶನ, ತಾಂತ್ರಿಕತೆ, ನರ್ಸರಿ ಬಗ್ಗೆಯೂ ಮಾಹಿತಿ ಕೊಡೋದು. ಕೊನೆಯಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಪ್ರಗತಿಪರ ರೈತ ರೈತ ಮಹಿಳೆಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಹಂಚಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಎಲ್ಲ ಈ ನಮ್ಮ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಂದ್ರೆ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ನಿಮ್ಮೆಲ್ಲರನ್ನ ಕೋರಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.

ನೆರೆ ಜಾಣೇರಲ್ಲ ಮಣಿ ಅಂತ ದವನ ವಸ್ರೋಬನ್ನಿರ ಜಾಣೇರಲ್ಲ ಮಣಿ ಅಂತ ದವನ ವಸ್ರೋಬನ್ನಿರ ಜಾಣೇರಲ್ಲ ಮಣಿ ಅಂತ ದವನ ವಸ್ರೋಬನ್ನಿರ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರಿ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸೇರಿಗೆರೆ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋಬನ್ನಿರಿ ಜಾಣೇರಲ್ಲ ನಾಗಾರಿ ತೋದೆ ದಾನಿ ಎಲ್ಲ ಸ್ರೋಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರೆ ಸ್ರೋಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರೆ ಸ್ರೋಬನ್ನಿರಿ ಜಾಣೇರಲ್ಲ ಮಂಡಲವಾದರೆ ಶಾರೆ ಸ್ರೋಬನ್ನಿರಿ ಜಾಣೇರಲ್ಲ